ಭಾರತಿ, ಸ್ವಲ್ಪ ಹೊತ್ತು ನೀನ್ ಕಣ್ಮುಚ್ಕೋತೀಯಾ? ಯಾಕ್ ಭಾರತ್, ಇನ್ನು ಕಾರ್ಯಕ್ರಮ ಶುರುನೇ ಮಾಡಿಲ್ಲ, ಈಗ ಯಾಕೆ ನಾನು ಕಣ್ಮುಚ್ಕೋಬೇಕು? ತಾಯಿ ಸ್ವಲ್ಪ ಸಮಾಧಾನ, ಈ ನಮ್ಮ ಕಾರ್ಯಕ್ರಮ ರೇಡಿಯೋ ಕಾರ್ಯಕ್ರಮ ತಾನೆ. ಹೌದು, ನಾನು ಕಣ್ಮುಚ್ಕೋ ಅಂತ ಹೇಳ್ತಾ ಇದ್ದೇನೆ ಹೊರತು ಕಿವಿ ಮುಚ್ಕೋ ಅಂತ ಹೇಳ್ತಾ ಇದ್ದೀನ? ಆದ್ರೆ ನಾನ್ ಯಾಕೆ ಕಣ್ಮುಚ್ಕೋಬೇಕು ಅಂತ? ಯಾಕೆ ಅಂದ್ರೆ ಹೇಳ್ತೀನಿ ಕೇಳು. ನಾನು ನಿನ್ನ ಒಂದು ಪುಟ್ಟ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಣ್ ಮುಚ್ಕೊಂಡು ಯಾತ್ರೆ ಹೋಗೋದಾ? ಮುಚ್ಚಿದ ಕಣ್ಣಿಂದ ಏನ್ ನೋಡಕ್ಕಾಗುತ್ತೆ ಹೇಳು. ನೋಡೋದಲ್ಲ ಭಾರತಿ, ಅನುಭವಿಸ್ಬೇಕು, ಅದರ ರೋಚಕತೆಯನ್ನ ಅನುಭವಿಸ್ಬೇಕು. ಹಾಗ ವಿಷಯ. ಹಾಗಿದ್ರೆ ಎಲೆಕ್ಷನ್ ಅಂಕಲು ಮತ್ತು ಕಲ್ಪನಾ ಇಬ್ರು ಬರ್ಲಿ ಬಿಡು. ಓ, ಅವರಿಬ್ರ? ಒಬ್ರು ಎಲೆಕ್ಷನ್ ಗೋಷ್ಠಿಗೆ ಹೋಗಿದ್ದಾರೆ, ಇನ್ನೊಬ್ರು ಅವ್ರು ಬರೋ ತಡ ಆಗತ್ತೆ. ಅಷ್ಟೊಳಗೆ ನಾವು ಈ ಅದೃಶ್ಯ ಯಾತ್ರೆಗೆ ಹೋಗಿ ಬರೋಣವಾ? ಸರಿ ಸರಿ, ನಡಿ, ಕಣ್ಮುಚ್ಕೊಂಡು ಸುತ್ತ ಆಡ್ಕೊಂಡು ಬರೋಣ. ಅರೆ ಭಾರತ್, ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಧ್ವನಿ ಕೇಳಿಸ್ತಾ ಇದೆ ತಾನೆ? ಸುಮ್ಮನೆ ಕಣ್ಮುಚ್ಕೊಂಡು ಕೇಳ್ತಾ ಕೇಳ್ತಾ ಆನಂದ ಪಡು. ಇಲ್ಲಿ ಉಪಸ್ಥಿತರಿರುವ ಬಂಧುಗಳೇ, ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಃ ಸಹಚಿತ್ತಂ ಏಷ. ಋಗ್ವೇದದ ಸಂಘಟನಾ ಸೂಕ್ತದಲ್ಲಿ ಉಲ್ಲೇಖಿಸಿರುವ ಈ ಮಂತ್ರದ ತಾತ್ಪರ್ಯದಂತೆ, ಸಮಾನ ವಿಚಾರಧಾರೆ ಸಮಾನ ಲಕ್ಷ್ಯದಿಂದ ರಚಿಸಲ್ಪಟ್ಟ ರಾಜ್ಯದ ಒಂದು ಸಮಾನ ಸಮಿತಿಯ ಆಚರಣೆಯ ಪ್ರಕಾರ ಬನ್ನಿ, ನಾವೆಲ್ಲರೂ ಸಮುದಾಯದ ಮುಖ್ಯಸ್ಥನ ಆಯ್ಕೆ ಪ್ರಕ್ರಿಯೆ ಆರಂಭಿಸೋಣ. ನೀವೆಲ್ಲ ಸಿದ್ಧರಿದ್ದೀರಲ್ವಾ? ಹೌದು, ನಾವೆಲ್ಲ ಸಿದ್ಧರಿದ್ದೇವೆ, ಸಿದ್ಧರಿದ್ದೇವೆ. ಸಮುದಾಯದ ಮುಖ್ಯಸ್ಥನ ಪದಕ್ಕಾಗಿ ಇಬ್ಬರು ವ್ಯಕ್ತಿಗಳ ಪ್ರಸ್ತಾಪವಾಗಿದೆ. ಮೊದಲನೆಯವನು ದ್ರಾಹ ಮತ್ತು ಎರಡನೆಯವನು ಸುತೇಜ. ಇಲ್ಲಿ ನೆರೆದಿರುವವರಲ್ಲಿ ದ್ರಾಹನನ್ನು ಮುಖ್ಯಸ್ಥನ ಸ್ಥಾನದಲ್ಲಿ ನೋಡಲು ಇಚ್ಛಿಸುವವರು ತಮ್ಮ ಕೈಗಳನ್ನು ಈಗ ಮೇಲಕ್ಕೆತ್ತಿ. ಬಂಧು, ನೀನು ಈ ಎತ್ತಿದ ಕೈಗಳನ್ನು ಎಣಿಸುವೆಯಾ? ಹಾ ಹಾ, 1, 2, 3, 4, 9, 10. 10 ಜನ ದ್ರಾಹನ ಪರ ಕೈಯೆತ್ತಿದ್ದಾರೆ. ಈಗ ಸುತೇಜ ನಮ್ಮ ಮುಖ್ಯಸ್ಥನಾಗಲಿ ಎಂದು ಬಯಸುವವರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಬಂಧು, ನೀನೀಗ ಮತ್ತೆ ಎಷ್ಟು ಜನ ಕೈಯೆತ್ತಿದ್ದಾರೆಂದು ಎಣಿಸುವೆಯಾ? 1, 2, 3, 4, 5, 11, 12, 13, 14, 15. ಹಾ, 15 ಜನ. ಇಲ್ಲಿ ಉಪಸ್ಥಿತರಿರುವ ಜನರ ಮತಾನುಸಾರ ಸಮುದಾಯದ ಮುಖ್ಯಸ್ಥನಾಗಿ ಸುತೇಜ ಆಯ್ಕೆಯಾಗಿದ್ದಾನೆ. 5 ಮತ್ತು 6ನೇ ಶತಮಾನದಲ್ಲಿ ಮಗಧ, ಕಾಶಿ, ಕೋಸಲದಂತಹ ರಾಜ್ಯಗಳಲ್ಲಿ ರಾಜತಂತ್ರದ ವ್ಯವಸ್ಥೆ ಇತ್ತು. ಆದರೆ ವೈಶಾಲಿ ನಗರವು ತಥಾಗತನ ಮಾರ್ಗದತ್ತ ಹೊರಳುತ್ತಿರುವ ಕಾಲಘಟ್ಟದಲ್ಲಿ ಬಹುಮತಕ್ಕೆ ಆದ್ಯತೆ ನೀಡಲು ಶಲಾಕಸ್ ಅಥವಾ ಬ್ಯಾಲೆಟ್ ವೋಟಿಂಗ್ನ ಮೂಲಕ ಗಣಸಂಘದ ಸ್ಥಾಪನೆ ಮಾಡಲಾಗುತ್ತಿತ್ತು ಎಂದು ಬೌದ್ಧ ಪರಿಷತ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೇವಲ ವಯಸ್ಕರು ಮಾತ್ರ ಆ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ವ್ಯವಸ್ಥೆಯನ್ನೂ ಮಾಡಲಾಗುತ್ತಿತ್ತು. ಆಗಿನಿಂದಲೂ ಸುದೀರ್ಘ ಕಾಲದ ನಂತರವೂ ಮುಂದುವರೆದ ಈ ಪ್ರಕ್ರಿಯೆ ಮತಗಳನ್ನು ಒಟ್ಟಾಗಿಸುವ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಲಾಯಿತು. ಮೊದಲು ಬಹಿರಂಗವಾಗಿ ಯಾವುದೇ ವ್ಯಕ್ತಿಯ ಪರವಾಗಿ ಸಮ್ಮತಿ ಅಥವಾ ಅಸಮ್ಮತಿಯನ್ನು ವ್ಯಕ್ತಪಡಿಸಲಾಗುತ್ತಿದ್ದು, ಆ ನಂತರ ಆ ಜಾಗೆಯನ್ನು ಶಲಾಕಸ್ ಅಥವಾ ವೋಟಿಂಗ್ ಪಿನ್ ಆಕ್ರಮಿಸಿತು. ಶಲಾಕಸ್ ಅಥವಾ ವೋಟಿಂಗ್ ಪಿನ್ಗಳನ್ನು ಒಟ್ಟುಗೂಡಿಸುವ ವ್ಯಕ್ತಿಯನ್ನು ಶಲಾಕಾ ಗ್ರಾಹಕ ಎನ್ನಲಾಗುತ್ತಿತ್ತು. ಮತ ಎಣಿಕೆಗೂ ಮುನ್ನ ಶಲಾಕಸ್ಗಳನ್ನು ಸುರಕ್ಷಿತವಾಗಿಡುವ ಮತ್ತು ಅವುಗಳ ಗೋಪ್ಯತೆಯನ್ನು ಕಾಪಾಡುವ ಜವಾಬ್ದಾರಿ ಶಲಾಕಾ ಗ್ರಾಹಕನದ್ದೇ ಆಗಿರುತ್ತಿತ್ತು. ಈಗ ಹೇಳು ಭಾರತಿ, ಹೇಗಿತ್ತು ಈ ಯಾತ್ರೆ? ಭಾರತ್, ಈ ಧ್ವನಿ ಯಾತ್ರೆ ನಿಜಕ್ಕೂ ತುಂಬಾ ರೋಚಕವಾಗಿತ್ತು ನೋಡು. ಮತ್ತೆ ಈ ಯಾತ್ರೆನಲ್ಲಿ ನೀನು ಒಂದು ವಿಷಯ ಗಮನಿಸಿರಬೇಕಲ್ವಾ? ಈ ಪ್ರಹಸನ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಜರುಗುತ್ತಾ ಇದ್ದಂತಹ ಚುನಾವಣಾ ಪ್ರಕ್ರಿಯೆಯನ್ನ ಆಧರಿಸಿತ್ತು. ಅದರಲ್ಲೂ ಸಿಂಧೂ ಬಯಲಿನ ನಾಗರಿಕತೆಯ ಕಾಲದಿಂದಲೇ ನಾವು ಪ್ರಜಾಪ್ರಭುತ್ವದ ಸೂತ್ರವನ್ನ ಅತ್ಯಂತ ಬಲವಾಗಿ ಎತ್ತಿ ಹಿಡಿತಾ ಬಂದಿದ್ದೇವೆ ಅಂತ ಹೇಳಿ ನಿನಗ್ ಗೊತ್ತಿತ್ತಾ? ಓಹೋ, ಈ ಯಾತ್ರೆಗೆ ಯಾಕೆ ಕರ್ಕೊಂಡು ಹೋದೆ ಅನ್ನೋ ಉದ್ದೇಶ ಈಗ ಅರ್ಥ ಆಯ್ತು ಬಿಡು. ನಮ್ಮ ಇಂದಿನ ಮತದಾತ ಜಂಕ್ಷನ್ ಕಾರ್ಯಕ್ರಮ ಸಹ ಭಾರತದಲ್ಲಿ ಚುನಾವಣಾ ಇತಿಹಾಸದಿಂದ ಆರಂಭಿಸಿ ಇಲ್ಲಿಯವರೆಗಿನ ಹಾದಿಯ ಬಗ್ಗೆನೆ ಇದೆ. ನಾನು ಶಕ್ತಿ, ನನ್ನಲ್ಲಡಗಿದೆ ಶಕ್ತಿ. ಹೌದು ಭಾರತಿ, ನಾವೀಗ 2023ನೇ ಇಸ್ವಿ ಮಾರ್ಚ್ ತಿಂಗಳಿನಲ್ಲಿದ್ದೇವಲ್ವಾ? ಹೌದು. 7 ದಶಕಗಳ ಸುದೀರ್ಘ ಚುನಾವಣಾ ಯಾತ್ರೆಯ ಹಾದಿಯಲ್ಲಿ ನಮ್ಮ ದೇಶ ಅನೇಕ ಮಹತ್ವಪೂರ್ಣವಂತ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಕಣಮ್ಮ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂತಂದ್ರೆ, ಭಾರತದಲ್ಲಿ ನಾಗರಿಕತೆಯ ಆರಂಭದ ಕಾಲದಿಂದಲೂ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಮಹತ್ವವನ್ನ ತಿಳಿದಿದ್ರು ಅನ್ನೋದು. ಇದೇ ಕಾರಣಕ್ಕಾಗಿ ತಾನೆ ಶತಮಾನಗಳು ಉರುಳಿದ್ರು ಸಹ ನಮ್ಮ ಪ್ರಜಾಪ್ರಭುತ್ವವನ್ನ ಮೀರಿಸುವ ಮತ್ತೊಂದು ವ್ಯವಸ್ಥೆ ನಾವು ಕಾಣಕ್ಕಾಗ್ಲಿಲ್ಲ. ನೂರಕ್ಕೆ ನೂರು ಸತ್ಯ ನಿನ್ನ ಮಾತು ಭಾರತಿ. ಈಗ ನಾವೇ ಕಂಡ ಹಾಗೆ ಧ್ವನಿಮತದಿಂದ ಶಲಾಕಸ್, ನಂತರ ಬ್ಯಾಲೆಟ್ ಪೇಪರ್ ನಿಂದ ಈಗ ಇವಿಎಂವರೆಗೂ ಕೂಡ ಈಗ ನಾವು ಸಾಗಿ ಬಂದಿರುವ ಈ ಪಯಣದ ಹಾದಿ ತುಂಬಾ ರೋಚಕವಾಗಿರುವಂತದ್ದು. ಹೌದೌದು, ನಮ್ಮ ಪ್ರಜಾಪ್ರಭುತ್ವದ ಈ ಬಂಡಿ ಬಹಳ ಏಳು ಬೀಳುಗಳಿಂದ ಕೂಡಿದ ಹಾದಿಯಲ್ಲಿ ಸಾಗು ಬಂದರೂ ಸಹ ಸೋಲ್ಲಿಲ್ಲ ನೋಡು. ಸ್ವಾತಂತ್ರ್ಯದ ಬೆಳಗಂತೂ ನಮ್ಮ ಪಾಲಿಗೆ ನವಯುಗದ ಬಾಗಿಲನ್ನೇ ತೆರೆದುಬಿಡ್ತು. ಸ್ವಾತಂತ್ರ್ಯ ದೊರೆತ ಮೇಲೆ ದೇಶದ ಸಂವಿಧಾನದ ರಚನೆ ಕಾರ್ಯ ಆರಂಭ ಆಯಿತು. ಕೊನೆಗೊಂದು ದಿನ ನಮ್ಮ ದೇಶ ಗಣತಂತ್ರ ದೇಶವಾಯಿತು. ಇಡೀ ದೇಶವನ್ನ ಏಕತೆಯ ಸೂತ್ರದಲ್ಲಿ ಬಂಧಿಸುವ ಅಸ್ತ್ರವಾಗಿ ಸಂವಿಧಾನವು ಅಸ್ತಿತ್ವಕ್ಕೆ ಬಂತು. ಭಾರತ ನನ್ನಲ್ಲಿದೆ, ಭಾರತ ನಾನು ಶಕ್ತಿ ನನ್ನಲ್ಲದಗಿದೆ ಶಕ್ತಿ. ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದ ಹೃದಯ ಅಂತ ಹೇಳಿದ್ರೆ ಆ ರಾಷ್ಟ್ರದ ಪ್ರಜೆಗಳು ಮತ್ತು ಪ್ರಜೆಗಳಿಗೆ ದೊರಕುವ ಅಧಿಕಾರವೇ ಅದರ ಉಸಿರು, ಪ್ರಜೆಗಳ ಕರ್ತವ್ಯವೇ ಅದರ ಹೃದಯದ ಮಿಡಿತ ಅಲ್ವಾ. ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಉತ್ಸವ ಮತ್ತು ಹಬ್ಬ ಕಣಮ್ಮ. ನವಭಾರತದ ಪ್ರಜೆಗಳ ಮೊದಲ ಪ್ರಜಾಪ್ರಭುತ್ವದ ಉತ್ಸವ 21 ಮಾರ್ಚ್ 1951 ಅಧಿಕೃತವಾಗಿ ಘೋಷಿಸಲ್ಪಡಿತು. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರಾದ ಶ್ರೀ ಸುಕುಮಾರ್ ಸೇನ್ ರವರು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮೂಲಕ ಮೊದಲ ಜನರಲ್ ಎಲೆಕ್ಷನ್ಗಾಗಿ ನಡೆಸುತ್ತಿರುವ ಸಿದ್ಧತೆಗಳಿಗೆ ಧ್ವನಿರೂಪ ನೀಡಿ ಆಕಾಶವಾಣಿಯ ಮೂಲಕ ಅದನ್ನ ಘೋಷಿಸಿದರು. ಮೆನ್ ಅಂಡ್ ವಿಮೆನ್, ಸೊಫಿಸ್ಟಿಕೇಟೆಡ್ ಸಿಟಿ ಡ್ವೆಲರ್ಸ್ ಅಂಡ್ ಸಿಂಪಲ್ ವಿಲೇಜ್ ಫೋಕ್, ಹೈ ಅಂಡ್ ಲೋ, ದ ರಿಚ್ ಅಂಡ್ ದ ಪುವರ್, ದ ಟ್ರೈಬಲ್ಸ್, ದ ಹಿಲ್ಮೆನ್ ಅಂಡ್ ದ ಪ್ಲೇನ್ಸ್ ಪೀಪಲ್, ಆಲ್ ಸಿಟಿಜನ್ಸ್ ಆಫ್ ದಿಸ್ ಗ್ರೇಟ್ ಕಂಟ್ರಿ will make their way shoulder to shoulder to the hundreds of thousands of polling stations to participate in this great venture, that of democratically electing the men and women who will guide the destiny of the nation and form the governments for the next 5 years. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಜನವರಿ 29, 1925 ನನ್ನ ಅಭಿಪ್ರಾಯದಲ್ಲಿ ಸ್ವರಾಜ್ಯವೆಂದರೆ ಜನರ ಸಹಮತದಿಂದ ರಚಿಸಲ್ಪಟ್ಟ ಭಾರತ ಸರ್ಕಾರ. ಯಾಕೆಂದ್ರೆ ಇಲ್ಲಿನ ಅಸಂಖ್ಯ ಯುವಜನತೆ, ಪುರುಷರು, ಮಹಿಳೆಯರು, ಆದಿವಾಸಿಗಳು ದೇಶ ಸೇವೆಯಲ್ಲಿ ಮತ್ತು ಮತದಾರರಾಗಿ ತಮ್ಮ ಹೆಸರನ್ನ ನೋಂದಾಯಿಸಲು ಶ್ರಮಿಸುತ್ತಿರುತ್ತಾರೆ ಅಂತ ಹೇಳಿದ್ರು. ಆದರೆ ಮಹಾತ್ಮ ಗಾಂಧೀಜಿಯವರ ಈ ಅರ್ಥಪೂರ್ಣವಾದಂತಹ ಮಾತುಗಳು ಯಥಾರ್ಥವಾಗಿ ಬದಲಾಗುವಂತದ್ದು ನಿಜಕ್ಕೂ ಸುಲಭವಾಗಿರಲಿಲ್ಲ ಕಣಮ್ಮ. ಆದರೆ ಅದೇನು ಅಸಾಧ್ಯವೂ ಆಗಿರಲಿಲ್ಲ. ದೇಶದ ಅಪಾರ ಜನಸಂಖ್ಯೆಗೆ ಮತದಾನದ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡಿಸುವಂತದ್ದು ನಿಜಕ್ಕೂ ಅವತ್ತು ದೊಡ್ಡ ಸವಾಲಾಗಿತ್ತು. ಹೌದು ಭಾರತ್, ಈ ಎಲ್ಲ ಪರಿಸ್ಥಿತಿಯ ನಡುವೆ ಕೂಡ ಪ್ರಥಮ ಚುನಾವಣಾ ಆಯುಕ್ತರು ಈ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು. ನಮ್ಮ ಮತದಾತ ಜಂಕ್ಷನ್ ನಿನ್ನ ಸ್ನೇಹಿತರೆ, ಏನಪ್ಪಾ ಹೇಗಿದ್ದೀರಾ ನೀವಿಬ್ರು? ಓ ಅಂಕಲ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಅಂಕಲ್. ಹೌದು ಅಂಕಲ್. ನಾನು ಬರೋದು ಬೇಡವಾಗಿತ್ತ? ಬರಲೇಬೇಕಿತ್ತಲ್ವಾ? ಇಲ್ಲಿ ನೋಡಿದ್ರೆ ನೀವು ನನ್ನನ್ನು ಬಿಟ್ಬಿಟ್ಟು ಯಾವುದೋ ಬಹಳ ಗಂಭೀರವಾದ ಚರ್ಚೆ ಮಾಡ್ತಾ ಇದ್ದೀರಿ. ಅಲ್ಲ ಅಂಕಲ್, ನಿಮ್ಮ ಸ್ಥಾನವನ್ನ ಯಾರಾದ್ರೂ ತುಂಬಕ್ಕಾಗುತ್ತಾ? ಹೀಗೆ ಸುಮ್ಮನೆ ದೇಶದ ಪ್ರಥಮ ಚುನಾವಣಾ ಆಯುಕ್ತರಾದ ಶ್ರೀ ಸುಕುಮಾರ್ ಸೇನ್ ಅವರ ಎದುರುಗಿದ್ದ ಸವಾಲುಗಳ ಸರಮಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೀವು ಬಂದ್ರಲ್ವಾ, ಈ ಬಗ್ಗೆ ನೀವ್ ಹೇಳಿ. ಆಯ್ತು ಆಯ್ತು, ನಾನು ಇಲ್ಲಿಗೆ ಬರ್ತಾ ನೀವು ಮಾತಾಡ್ತಾ ಇದ್ದಿದ್ದು ಒಂದ್ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಂಡೆ. ನಮ್ಮ ದೇಶದ ಪ್ರಥಮ ಚುನಾವಣಾ ಆಯುಕ್ತರಾದ ಶ್ರೀ ಸುಕುಮಾರ್ ಸೇನ್ ಅವರು ಮತದಾರರಿಗೆ ಮತದಾನದ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಬಹಳ ಸೂಕ್ಷ್ಮವಾದ ಯೋಜನೆಯನ್ನ ತಯಾರಿಸಿದ್ರು. ಅವ್ರ ಪ್ರಕಾರ ವೈವಿಧ್ಯತೆಯಿಂದ ಕೂಡಿದ ಈ ದೇಶದ ಸಾಮಾನ್ಯ ಜನತೆ ತಮ್ಮ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಹೊಣೆ ಹೊರೋದಕ್ಕೆ ಸಿದ್ಧವಾಗಿರೋ ಉಮೇದುವಾರರ ಬಗ್ಗೆ ತಿಳಿದುಕೊಳ್ಳೋದು, ಉಮೇದುವಾರರು ಸಹ ತಮ್ಮ ಮಾತುಗಳನ್ನ ಜನತೆಗೆ ತಲುಪಿಸೋದು, ಇದೆರಡೂ ಬಹಳ ಅವಶ್ಯಕವಾಗಿತ್ತು ಅಂತ ಅವರು ಗಮನಿಸಿದ್ರು. ಈ ಉದ್ದೇಶದಿಂದಾನೇ ಚುನಾವಣಾ ಆಯುಕ್ತರು ರೇಡಿಯೋ ಟ್ರ್ಯಾಕ್ನ ಮೂಲಕ ಸೂಚನೆಗಳನ್ನು ನೀಡ್ತಾ ಇದ್ರು. ಸೂತ್ರದ ಗೊಂಬೆಯಾಟ, ಜಾತ್ರೆ, ಲೋಕಗೀತೆ, ಜಾನಪದ ನೃತ್ಯ, ಸಂಗೀತ, ನಾಟಕಗಳ ಮೂಲಕ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಸಹ ಕೈಗೊಂಡಿದ್ರು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಭಾರತಿ, ಯಾವುದು ಅಂಕಲ್? ಈ ಮಹಿಳೆಯರ ಅಸ್ತಿತ್ವ ಇದೆಯಲ್ಲ, ಅದನ್ನ ಎತ್ತಿ ಹಿಡಿಯೋದ್ರಲ್ಲಿ ಶ್ರೀ ಸೇನ್ ಅವರ ಪಾತ್ರ ತುಂಬಾ ಮುಖ್ಯವಾಗಿತ್ತು. ಮೊದಲೆಲ್ಲ ಮಹಿಳೆಯರು ತಮ್ಮ ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಇಂಥವ್ರ ಮಗಳು ಅಂತಾನೋ, ಪತ್ನಿ ಅಂತಾನೋ, ಅಥವಾ ಇಂಥವ್ರ ಅಕ್ಕ ತಂಗಿ ಅಂತನೋ ಪರಿಚಯ ಹೇಳ್ಕೊಳ್ತಾ ಇದ್ರು. ಆದ್ರೆ ಎಲೆಕ್ಟೋರಲ್ ರೋಲ್ ನಲ್ಲಿ ಮಹಿಳೆಯರಿಗೆ ಅವರದ್ದೇ ಆದ ಹೆಸರಿನಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ದೊರೆಯೋದನ್ನ ಸೇನ್ ಅವರು ಖಚಿತಪಡಿಸಿಕೊಂಡ್ರು. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಕ ಹೆಜ್ಜೆನೇ ಸರಿ. ಹಾಗಿದ್ರೆ ಇವೆಲ್ಲ ಅವತ್ತಿನ ಮತದಾರರ ಪಾಲಿಗೆ ಬಹಳ ಅತ್ಯದ್ಭುತವಾದ ಅನುಭವಗಳೇ ಆಗಿರಬೇಕು ಅಲ್ವಾ ಅಂಕಲ್? ಹೌದು ಹೌದು, ದೇಶದ ಮೊದಲ ಚುನಾವಣೆಯ ಮತದಾನದ ದಿನ ಬಂದೇ ಬಿಡ್ತು. ಸ್ವತಂತ್ರ ನಂತರ ಮೊದಲ ಬಾರಿಗೆ ಮತದಾನನುವೆ ಆರಂಭ ಆಯಿತು. ಅದು ಯಾವತ್ತು ಗೊತ್ತಾ? ಅಕ್ಟೋಬರ್ 25, 1951 ಭಾರತದಲ್ಲಿ ಮೊತ್ತ ಮೊದಲಿಗೆ ಮತದಾನ ಆಗಿದ್ದು. ಆ ಜಾಗ ಯಾವುದು ಗೊತ್ತಾ? ಯಾವುದು? ಈ ಟಿಬೆಟ್ ಇದೆಯಲ್ಲ, ಟಿಬೆಟ್ನ ಬಾರ್ಡರ್ನಲ್ಲಿರೋ ಹಿಮಾಚಲ ಪ್ರದೇಶ. ಎಲ್ಲರಿಗಿಂತ ಮೊದಲು ಉತ್ತರದಲ್ಲಿನ ಚೀನಿಪಾಂಗಿ ಕ್ಷೇತ್ರದ ಮಹಿಳೆಯರು ಮತ್ತೆ ಪುರುಷರು ಅಲ್ಲಿ ಮತ ಚಲಾಯಿಸಿದ್ರು. ಸರಿ, ವಿಪರೀತ ತಂಡಿ. ಹಾಗಾಗಿ ಅಲ್ಲಿ ಮೊದಲು ಮತದಾನ ನಡೆಯಿತು. ಆಮೇಲೆ ಉಳಿದ ಕಡೆ ಎಲ್ಲ 1952 ಮತದಾನ ನಡೆಯಿತು.